ಅವಾಗ ಅನ್ನಿಸ್ತು ತುಂಬಾ ಜಾಸ್ತಿ ಆಯಿತು, ಆ ದುಡ್ಡು ಕೊಟ್ಟು ಅಲ್ಲಿಂದ ತಂದು ಬಾಡಿಗೆ ಕೊಟ್ಟು ಎಲ್ಲ ತಂದು ತುಂಬಾ ಜಾಸ್ತಿ ಆಯಿತು ಅಂತ. ನಾನೇನೆ 250 ಗಿಡ ನಮ್ಮದೇ ಆದ ಸೆಲೆಕ್ಟೆಡ್ ಪ್ಲಾಂಟ್ಸಲ್ಲಿ ನಾನೇನೆ 250 ಗಿಡ ಮಾಡೋಕ್ಕೆ ಶುರು ಮಾಡಿದೆ. ಅದರಲ್ಲಿ ನನ್ನ ಸ್ನೇಹಿತರು ಒಬ್ಬರು ಒಂದು 100 ಗಿಡ ತೊಗೊಂಡೋಗಿ ಅವರು ಹೆಚ್ ಡಿ ಕೋಟೆ ತಾಲೂಕಲ್ಲಿ ಒಂದು ತೋಟ ಮಾಡಿ ಅಲ್ಲಿ ಹಾಕಿದ್ರು. ನನ್ನ ಸ್ನೇಹಿತರೆ ನನಗೆ ಪ್ರೇರಣೆ ಕೊಟ್ಟಿದ್ದು, ನಿಮ್ಮ ಗಿಡಗಳು ತುಂಬ ಚೆನ್ನಾಗಿದೆ, ಯಾಕೆ ನೀನು ಇದನ್ನೇ ಮಾಡಬಾರ್ದು ಅಂತಂದ್ಬಿಟ್ಟು. ಅವತ್ತಿಂದ 200 ಇದ್ದಿದ್ದು 1,000 ಆಯಿತು, 1,000 ಇದ್ದಿದ್ದು 2,000 ಆಯಿತು. ಇವತ್ತಿನ ದಿನ 4,500-5,000 ಪ್ರತಿ ವರ್ಷ ಮಾಡ್ತೀನಿ. ಎರಡು ರೀತಿ ಮಾಡ್ತೀನಿ. ಒಂದು 2.5 ವರ್ಷದ್ದು ಸಸಿಗಳನ್ನ ಪಾಲಿಬ್ಯಾಗ್ಸಲ್ಲಿ ಬೆಳಿತೀನಿ, ಇನ್ನು ಬಾಕಿ ಮಾಮೂಲು ನಾವು ಏನು ಭೂಮಿಲಿ ಹಾಕಿ ಮಾರ್ತೀವಿ ಆ ಥರ ಒಂದು 4,000 ಗಿಡ ಪ್ರತಿ ವರ್ಷ ಮಾಡ್ತೀನಿ. ಇದು ಹೇಗೆ ಅಂದರೆ ಪ್ರತಿ ತಿಂಗಳು ಒಂದು 250-300 ಕಾಯಿಗಳು ಬಿದ್ದ ಕಾಯಿಗಳಲ್ಲಿ ಆರಿಸಿ ಅದರಲ್ಲೇ ಸಸಿಗಳನ್ನ ಮಾಡಿಕೊಂಡು ಹೋಗ್ತೀನಿ. ಸಾಕಷ್ಟು ಸುತ್ತಮುತ್ತ ಇರೋ ಜನಗಳು ಮತ್ತು ಈ ವರ್ಷ ಒಂದು 200 ಗಿಡಗಳು ಚಿತ್ತೂರಿಗೆ ಕಳಿಸ್ತೀನಿ. ಪಾಲಿಬ್ಯಾಗಲ್ಲಿ ಮಾಡಿರೋಂಥ ಗಿಡಗಳನ್ನ ಚಿತ್ತೂರಿಗೆ ಕಳಿಸಿದ್ದೀನಿ. ಹಾಗಾಗಿ ಪ್ರತಿ ವರ್ಷ ರೈತರೇ ನನಗೆ ಪ್ರೇರಣೆ, ರೈತರೇ ನನಗೆ ಹುಮ್ಮಸ್ಸಿಗೆ ಕಾರಣ. ಯಾಕೆಂದರೆ ಅವರು ವಾಪಸ್ ನನಗೆ ಫೋನ್ ಮಾಡ್ತಾರೆ, ನಾನು ಫ್ರೀ ಕನ್ಸಲ್ಟೆನ್ಸಿ ಕೊಡ್ತೀನಿ, ಏನಾಗಿದೆ ತೊಂದರೆ ಅದಕ್ಕೆ ಏನು ತೆಂಗಿನ ಸಸಿಗಳಿಗೆ ಏನು ಹಾಕಬೇಕು ಗೊಬ್ಬರ ಏನು ಹಾಕಬೇಕು ಅದನ್ನೆಲ್ಲ ನಾನೇ ಫ್ರೀ ಸಲಹೆ ಕೊಡ್ತೀನಿ ಅದಕ್ಕೆ. ಅದಲ್ದಲೇ ರೈತರೇನೆ ಹೇಳ್ತಾರೆ ನಮಗೆ ನಿಮ್ಮ ಸಸಿಗಳು 4.5 ವರ್ಷಕ್ಕೆ ಫಸಲು ಬಂದಿದೆ ಅಂತ ಅಂದ್ಬಿಟ್ಟು. ದುಡ್ಡಿಗಿಂತ ಹೆಚ್ಚಾಗಿ ರೈತರದು ಏನು ನನಗೆ ವಾಪಸ್ಸು ಕರೆ ಮಾಡಿ ಅವರು ನನ್ನ ಸಸಿಗಳ ಬಗ್ಗೆ ಉತ್ತಮ ರೀತಿಯಲ್ಲಿ ರಿಪ್ಲೈ ಮಾಡ್ತಾರೆ, ಅದೇ ನನಗೆ ಇನ್ನಷ್ಟು ಹೆಚ್ಚಾಗಿ ಇನ್ನಷ್ಟು ಚೆನ್ನಾಗಿ ಮಾಡೋದಕ್ಕೆ ಪ್ರೋತ್ಸಾಹ ಆಗ್ತದೆ ನನಗೆ. ಸಾಮಾನ್ಯವಾಗಿ 30 ವರ್ಷ ಅಥವಾ ಮೇಲ್ಪಟ್ಟ ವಯಸ್ಸಿನ ತೆಂಗಿನ ಮರಗಳಿಂದ ಕಾಯಿಗಳನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂತ ಇದೆ. ನಿಮ್ಮಲ್ಲಿ ಸಹಜವಾಗಿಯೇ ಅಷ್ಟು ವರ್ಷದ ಮರಗಳು ಇದೆ, ಹಾಗಾಗಿ ಅದು ನಿಮಗೆ ಅನುಕೂಲ ಆಗ್ತಾ ಇದೆ. ಇನ್ನು ಹಣ್ಣಿನ ಬೆಳೆಗಳಿಗೆ ಬಂದರೆ ಆರ್ಥಿಕವಾಗಿ ತುಂಬ ಲಾಭದಾಯಕ ಅನ್ನುವಂತಹ ಬೆಣ್ಣೆಹಣ್ಣು, ಅವೆಕಾಡೊ, ಬಟರ್ ಫ್ರೂಟ್ನ ನೀವು ಬೆಳೀತಾ ಇದ್ದೀರಿ. ಎಷ್ಟು ಮರಗಳಿದೆ, ಏನು ಅದರಿಂದ ಆದಾಯ ನಿಮಗೆ ಬರ್ತಾ ಇದೆ? ನನ್ನ ಹತ್ರ ಒಂದು 50 ಮರಗಳಿದೆ ಈಗ. 50 ಮರಗಳಿದೆ, 50 ಮರ ಈಗ ಕಳೆದ ವರ್ಷದಿಂದ ಫಸಲು ಬರ್ತಾ ಇದೆ. ಈ ವರ್ಷ ಇನ್ನೂ ನಾವು ಫಸಲು ಕುಯ್ದಿಲ್ಲ. ಕಳೆದ ವರ್ಷದ ಫಸಲಲ್ಲಿ ಒಂದು ಸಾಧಾರಣ ಒಂದು 10,000 ರೂಪಾಯಿ ದುಡ್ಡು ಆಯಿತು ಅಷ್ಟೇ. ಹಾಪ್ಕಾಮ್ಸ್ಗೆನೆ ನಾನು ಚೆನ್ನಾಗಿ ಬೇಡಿಕೆ ಇದ್ದಿದ್ದರಿಂದ ಅದನ್ನು ಹಾಪ್ಕಾಮ್ಸ್ಗೆನೆ ಕೊಟ್ಟೆ ನಾನು. ಹಾಗಾಗಿ ಅದೊಂದು ಅಡಿಷ್ನಲ್ ಇನ್ಕಮ್ ಅಂತಂದ್ಬಿಟ್ಟು ಹೇಳ್ಬೋದು ಅಷ್ಟೇ. ಸಪೋಟ ಎಷ್ಟು ಮರಗಳು? ಸಪೋಟ ಒಂದು 75 ಮರಗಳಿದೆ. 75 ಮರ ನನಗೆ ತೆಂಗಿನ ತೋಟದ ಒಳಗಡೆ ಇರೋದ್ರಿಂದ ಅದು ತುಂಬ ಫಸಲು ಓಪನ್ ಫೀಲ್ಡಲ್ಲಿ ಇರೋದಕ್ಕೂ ಮತ್ತು ತೆಂಗಿನ ತೋಟದೊಳಗಿರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಹಾಗಾಗುವೆ ಅಂದು ಒಂದು 25-30,000 ಪ್ರತಿ ವರ್ಷ ಚೆನ್ನಾಗಿದ್ರೆ, ಫಸಲು ಚೆನ್ನಾಗಿದ್ರೆ ಒಂದು 25-30,000 ರೂಪಾಯಿ ಪ್ರತಿ ವರ್ಷ ನಾವು ಗುತ್ತಿಗೆನೆ ಕೊಟ್ಬಿಡ್ತೀವಿ. ಯಾಕೆಂತಂದ್ರೆ ಅದನ್ನು ಈ ಇಷ್ಟೆಲ್ಲ ವ್ಯವಸಾಯದ್ದು ಕಾರ್ಯಕ್ರಮಗಳಿದ್ದು ನಮಗೆ ಮಾಡೋಕ್ಕಾಗೋದಿಲ್ಲ. ಅದನ್ನು ಕಿತ್ತು ತಿರ್ಗಾ ನಾವೇ ಸ್ವಂತವಾಗಿ ಮಾರೋದಕ್ಕಾಗೋದಿಲ್ಲ. 2-3 ವರ್ಷ ಅದನ್ನು ಮಾಡಿದ್ವು ನಾವು, ಆದರೆ ತುಂಬ ಸಮಯ ತಗೊಳ್ಳುತ್ತೆ, ಮತ್ತು ಬಾಕಿ ಬೆಳೆಗಳು ತೊಂದರೆ ಪಡುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಬಿಟ್ಟು ಈಗ ವರ್ಷದ ಲೆಕ್ಕದಲ್ಲಿ ಗುತ್ತಿಗೆ ಕೊಟ್ಬಿಡ್ತೀವಿ ಅದನ್ನ. ರೋಹಿತ್ ಅವರೇ, ಮಾತಾಡ್ತಾ ಹೇಳಿದ್ರಿ ರೇಷ್ಮೆ ಕೃಷಿ ನಿಮಗೆ ಆರ್ಥಿಕವಾಗಿ ಸಾಕಷ್ಟು ಶಕ್ತಿಯನ್ನು ತಂದುಕೊಟ್ಟಿದೆ ಅಂತ ಹೇಳಿ. ರೇಷ್ಮೆ ಕೃಷಿಯ ಪ್ರಾರಂಭ ಹೇಗಾಯಿತು, ಈ ಕಾಲಾಂತರದಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ಮಾಡ್ಕೊಂಡ್ಬಂದ್ರಿ, ಈಗ ಪ್ರಸ್ತುತ ರೇಷ್ಮೆ ಕೃಷಿ ಹೇಗೆ ನಡೀತಾ ಇದೆ, ಅದಕ್ಕೆ ಬೇಕಾದಂತಹ ಹಿಪ್ಪುನೇರಳೆ ಎಷ್ಟು ಪ್ರದೇಶದಲ್ಲಿ ನೀವು ಬೆಳೀತಾ ಇದ್ದೀರಿ? 2000 ಇಸ್ವಿಲಿ ನಾವು 1 ಎಕರೆ ಫಸ್ಟು ನಾನು ಮತ್ತು ನನ್ನ ಷಡ್ಕ ಇಬ್ಬರೂ ಸಿದ್ದರಾಜು ಅಂತ ಅಂದ್ಬಿಟ್ಟು ಅಕ್ಕಪಕ್ಕ ಜಮೀನಿತ್ತು, ಇಬ್ಬರು 1 ಎಕರೆ ಹಾಕಿ ಅವರು ಒಂದು ರೇಷ್ಮೆ ಶೆಡ್ ನಿರ್ವಹಣೆ ಮಾಡಿದ್ರು. ಒಂದೇ ಶೆಡ್ಡಲ್ಲಿ ಇಬ್ಬರು ಆಲ್ಟರ್ನೇಟ್, 1 ತಿಂಗಳು ಅವರು 1 ತಿಂಗಳು ನಾವು ಬೆಳೆ ಮಾಡೋಕ್ಕೆ ಶುರು ಮಾಡಿದ್ವು. ಅವತ್ತಿನ ದಿನ 2003 ತುಂಬ ಬಸವನುಳು ಬಾಧೆ ಏನಿತ್ತು ಅದರಲ್ಲಿ ಇಬ್ಬರದುವೇ 1 ಎಕರೆ ರೇಷ್ಮೆ ತೋಟನೇ ನಿರ್ಣಾಮ ಆಯಿತು. ಅವತ್ತಿನ ದಿನ ಬಸವನುಳ ಬಾಧೆ ಅಷ್ಟರ ಮಟ್ಟಿಗೆ ಇತ್ತು. ಆಮೇಲೆ ನಾವು ಸಾಕಷ್ಟು ಪ್ರಯತ್ನ ಮಾಡೋದು ಅದನ್ನು ನಿರ್ವಹಣೆ ಮಾಡೋದಕ್ಕೆ, ಅದು ಆಗಲಿಲ್ಲ. ಏನು ಅಂದರೆ ಪಕ್ಕದಲ್ಲಿ ಒಂದು ಕೆರೆ ಇರೋದ್ರಿಂದ ಅಲ್ಲಿಂದ ದೊಡ್ಡ ದೊಡ್ಡ ಹಕ್ಕಿಗಳು ಬಂದು ಅದನ್ನ ತಿನ್ನಕ್ಕೆ ಶುರು ಮಾಡಿದ್ಮೇಲೆ ಅದು ನಿಯಂತ್ರಣಕ್ಕೆ ಬಂದಿದೆ. ಈಗ ನನ್ನಲ್ಲಿ ಪ್ರತ್ಯೇಕವಾಗಿ ಒಂದು ನಂದೇ ಒಂದು ರೇಷ್ಮೆ ಸಾಗಾಣಿಕೆ ಮನೆ ಮಾಡ್ಕೊಂಡಿದ್ದೀನಿ. ಮೊದಲನೇ ಬಾರಿಗೆ ನಾವು ಅದಕ್ಕೆ ಮೇಲ್ಛಾವಣಿಯಾಗಿ ಗರಿಗಳೇ ಹಾಕಿದ್ದು, ಈಗ ಅದನ್ನು ಎಸಿ ಶೀಟ್ ಹಾಕಿ ನಿರ್ವಹಣೆ ಮಾಡಿದ್ದೀನಿ. ಈಗ 2.5 ಎಕರೆ ರೇಷ್ಮೆ ತೋಟ ಇದೆ. ನಾವು ಪ್ರತಿ ವರ್ಷ ಒಂದು 8-9 ಫಸಲು ತೆಗಿತಿದ್ವು. ಈಗ ಕಳೆದ ವರ್ಷ ಕೋವಿಡ್ ಸಮಸ್ಯೆಯಿಂದ ಮಾರ್ಕೆಟ್ ಸ್ವಲ್ಪ ಬಿದ್ದಿದ್ದರಿಂದ ಅದೇ ಟೈಮ್ಗೆ ನಾವು ಒಂದು ಸಾಲನ್ನ ತೆಗೆದು ಮರ ಪದ್ಧತಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಗಿಡಗಳನ್ನೆಲ್ಲ ಆ ಪದ್ಧತಿಗೆ ಬದಲಾವಣೆ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಮಧ್ಯ ಸಾಲಿಂದ ಸಾಲಿಗೆ ಹೆಚ್ಚಿನ ಸ್ಪೇಸ್ನ ಕೊಟ್ಟು ನಮ್ದು ಮಿನಿ ಟ್ರ್ಯಾಕ್ಟರ್ಲೇ ಉಳುಮೆ ಮಾಡಿ ಅದರಲ್ಲೇ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ ನಾವು. ಸೊ ಹಾಗಾಗಿ ಈಗ ನನಗೆ ಒಂದು 5 ಬೆಳೆ ಆಗ್ತಾ ಇದೆ ಪ್ರತಿ ವರ್ಷ. ನಾವು ರೇಷ್ಮೆ ಶುರು ಮಾಡಿದಾಗ 65 ರೂಪಾಯಿ ಕೆಜಿಗೆ ಮಾರ್ತಿದ್ವು. ಕೋವಿಡ್ ಸಮಯ ಕೊರೋನಾ ಕೋವಿಡ್ ಸಮಸ್ಯೆಯಲ್ಲಿ 250-300 ರೂಪಾಯಿಗೆ ಬಂತು. ನಾವು ಅವಾಗ 60 ರೂಪಾಯಿ ರೇಟೇ ನೋಡಿರೋದ್ರಿಂದ 300 ರೂಪಾಯಿಲಿ ನಾವೇನು ರೇಷ್ಮೆ ತೆಗಿಯಕ್ಕೆ ಹೋಗಲಿಲ್ಲ, ಅಲ್ಲಿದ್ದಲ್ಲಿಗೆ ನಡ್ಕೊಂಡು ಹೋಗಲಿ ಅದು ಸಾಕಾಗುತ್ತೆ ಅಂತಂದ್ಬಿಟ್ಟು. ಆದರೆ ಇವತ್ತಿನ ದಿನ 750-800 ರೂಪಾಯಿ ಬಂದಿದೆ. ಇವತ್ತು ರೇಷ್ಮೆ ಕೃಷಿ ಸಾಕಷ್ಟು ಆದಾಯಕರವಾಗಿದೆ. ಏನು ಅಂತಂದರೆ ದರದಲ್ಲಿ ಮೇಲೆ ಕೆಳಗಡೆ ಇದ್ದೇ ಇರುತ್ತೆ. ಹಾಗಾಗಿ ಒಂದು ಬೆಲೆ ಬಂದಾಗ ರೈತನ ಹತ್ರ ಆ ಟೈಮಲ್ಲಿ ನಮ್ಮ ಹತ್ರ ಬೆಳೆ ಇರಬೇಕು, ಆಗ್ಲೇನೆ ಉತ್ತಮ ಬೆಲೆ ಸಿಗಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಹೇಳ್ಬೋದು. ಎಲ್ಲಿ ಮಾರುಕಟ್ಟೆ ಮಾಡ್ತೀರಿ? ಕೊಳ್ಳೇಗಾಲ ಮೊದ್ಲೆಲ್ಲ ಪೂರ್ತಿ ರಾಮನಗರಕ್ಕೆ ತಗೊಂಡೋಗ್ತಾ ಇದ್ದಿದ್ದು ನಾವು. ಆದರೆ ಈಗ ಮೈಸೂರಲ್ಲಿ ಒಂದು ಮಾರ್ಕೆಟ್ ಆಗಿದೆ. ರಾಮನಗರಕ್ಕೆ ಹಿಂದಿನ ದಿನ ರಾತ್ರಿನೇ ಹೋಗಿ ಅಲ್ಲಿ ಕಾದು ಮಾರನೇ ದಿನ ಮಾರ್ಕೆಟ್ ಮಾಡಿ ಸಾಕಷ್ಟು ರಾಮನಗರ ಮಾರ್ಕೆಟ್ ತುಂಬ ದೊಡ್ಡದು. ಬೇಗ ಆಕ್ಷನ್ ಆದರೆ ಆಗುತ್ತೆ, ಕೆಲಸದಿ ಪೇಮೆಂಟ್ ಆಗೋದು ತುಂಬ ಲೇಟ್ ಆಗುತ್ತೆ. ಅದೇ ಮೈಸೂರು ಮಾರ್ಕೆಟಲ್ಲಿ 20-30 ರೂಪಾಯಿ ಕಡಿಮೆ ಸಿಗುತ್ತೆ. ಆದ್ರೂ ನಮಗೆ ಒಂದೇ ದಿನದಲ್ಲಿ 8 ಗಂಟೆಗೆ ಹೋದರೆ 12 ಗಂಟೆಗೆ ವಾಪಸ್ ತಿರ್ಗಾ ಮಾರಿ ತೋಟಕ್ಕೆ ವಾಪಸ್ ಹೋಗ್ಬಿಡ್ಬೋದು ನಾವು. ಆ ರೀತಿ ಅನುಕೂಲವಾಗಿದೆ ಮೈಸೂರು ಮಾರ್ಕೆಟು. ಈಗ ಸಾಧಾರಣ ಒಂದು 1.5 ವರ್ಷದಿಂದ ನಾನು ಮೈಸೂರು ಮಾರ್ಕೆಟಲ್ಲೇ ಮಾರ್ತಾ ಇದ್ದೀನಿ ನಾನು. ಇದೆಲ್ಲ ಚಾಕಿ ಕೇಂದ್ರದಿಂದ ತರ್ತೀರಾ? ನಾವು ಚಾಕಿ ಸೆಂಟರು, ಭಾರತ್ ಚಾಕಿ ಸೆಂಟರ್ ಅಂತ ಅಂದ್ಬಿಟ್ಟು ಇಂಡವಾಳಲ್ಲಿದೆ. ನಾನು 13 ವರ್ಷದಿಂದ ಅದೇ ಚಾಕಿ ಸೆಂಟರ್ ಇಂದ ತರ್ತಾ ಇರೋದು. ಇನ್ನು ರೇಷ್ಮೆ ಕೃಷಿ ಲಾಭದಾಯಕವಾಗಬೇಕಾದ್ರೆ ಅದು ಮುಖ್ಯವಾಗಿ ಬೇಕಾಗಿರೋದು ಸೋಂಕು ನಿವಾರಣೆ. ಈ ಸೋಂಕು ನಿವಾರಣೆಯಲ್ಲೂ ಸಹ ಏನಾದರೂ ತಾಂತ್ರಿಕತೆಗಳು ಹೇಗೆ ನಿರ್ವಹಣೆ ಮಾಡ್ತೀರಿ ನೀವು ರೇಷ್ಮೆ ಮನೆಯ? ಒಂದು ತಾಂತ್ರಿಕತೆ, ಒಂದು ಸೋಂಕು ನಿರ್ವಹಣೆಗೆ 2 ತರ ಅಂತ ಹೇಳ್ಬೋದು. ಏನು ಅಂದ್ರೆ, ನಾವು ಹೆಚ್ಚಿನ ಬೆಳೆಗಳನ್ನ ಹೆಚ್ಚಿನ ಬಾರಿ ಬೆಳೆಗಳನ್ನ ಮಾಡೋದಕ್ಕೆ ಈಗ 12 ಬೆಳೆ ಮಾಡಕ್ ಹೋಗ್ತಾರೆ ಕೆಲಸತಿ ರೈತರು. ಅವಾಗ ಏನಾಗುತ್ತೆ, ಶೆಡ್ ಒಳಗಡೆ ಇರೋಂಥ ಸೋಂಕು ಏನಿದೆ ಅದಕ್ಕೆ ಒಂದು ಟೈಮ್ ರೆಸ್ಟಿಂಗ್ ಪಿರಿಯಡ್ ಬೇಕು. ಆ ರೆಸ್ಟಿಂಗ್ ಪಿರಿಯಡ್ ಸಾಕಷ್ಟು ಒಂದು 7-8 ದಿನ ರೆಸ್ಟಿಂಗ್ ಪಿರಿಯಡ್ ಕೊಡಬೇಕು. ಅಂದರೆ ನಮ್ದು ಏನು ಸೋಂಕು ನಿವಾರಣೆ ನಾವು ದ್ರಾವಕ ಹೊಡಿತೀವಿ, ಹೊಡೆದಾದ್ಮೇಲೆ ಒಂದು 7-8 ದಿನ ಮಧ್ಯ ಟೈಮ್ ಇರಬೇಕು ಅದಕ್ಕೆ. ಆ ಟೈಮ್ನ ರೈತರು ಸಾಧಾರಣ ಕೆಲವರೆಲ್ಲ ಅದನ್ನು ಕೊಡೋದಿಲ್ಲ, ಹಿಂದಿಂದನೇ ರೇಷ್ಮೆ ಬೆಳೆನ ಮಾಡೋಕ್ಕೆ ಶುರು ಮಾಡ್ತಾರೆ. ಅದನ್ನು ತಪ್ಪು ಅಂತ ಹೇಳೋದಿಲ್ಲ, ಅಂದರೆ ಇದು ಸೈಂಟಿಫಿಕಲಿ ವೈಜ್ಞಾನಿಕವಾಗುವೇ ಇದು ಪ್ರೂವ್ ಆಗಿದೆ. ನಾವು ರೆಸ್ಟಿಂಗ್ ಪಿರಿಯಡ್ ಶೆಡ್ಗೆ ಕೊಡಬೇಕು ಅಂತಂದ್ಬಿಟ್ಟು ನಾವು ಸಾಮಾನ್ಯ ಏನು ಮಾಡ್ತೀವಿ, ಶೆಡ್ನ ಕ್ಲೀನ್ ಮಾಡಿದ ಕೂಡಲೇ ಹಳೆ ಬೆಳೆ ಮುಗಿದ ಕೂಡಲೇ ಒಂದು ಟ್ರಿಪ್ಪು ಸೋಂಕು ನಿವಾರಣೆ ಮಾಡಿ ಬಿಟ್ಬಿಡ್ತೀವಿ. ನಾವು ಬಿಟ್ಟು ತಿರ್ಗಾ ಒಂದು 8 ದಿನ ಬಿಟ್ಟು ಆಮೇಲೆ ತಿರ್ಗಾ ಶೆಡ್ಗೆ 2ನೇದು ಮಾಡ್ತೀವಿ. ಮೊದಲೆಲ್ಲ ಫಾರ್ಮಲಿನ್ ಫ್ಯೂಮಿಗೇಷನ್ ಮಾಡ್ತಿದ್ವು, ಸೀಲ್ ಮಾಡಿ ಫಾರ್ಮಲಿನ್ ಫ್ಯೂಮಿಗೇಷನ್ ಮಾಡಿ ಆಮೇಲೆ ಸ್ಯಾನಿಟೇಕ್ ಹೊಡಿತಿದ್ವು. ಇಲ್ಲ ಅಂತಂದ್ರೆ ನಮ್ದು ಅಸ್ತ್ರ ಅಂತಂದ್ಬಿಟ್ಟು ಏನು ಬಂದಿದೆ ಅದನ್ನ ಸೋಂಕು ನಿವಾರಣೆ ಮಾಡ್ತಿದ್ವು. ನಾವೆಲ್ಲ ಒಂದು ಬ್ಯಾಚ್ ಆದ್ಮೇಲೆ 3 ಬಾರಿ ಸ್ಯಾನಿಟೈಸೇಷನ್ ಮಾಡೇ ಮಾಡ್ತೀವಿ ಫಾರ್ಮ್ ಶೆಡ್ಗೆ. ಹಾಗಾಗಿ ವರ್ಷದಲ್ಲಿ ಕೇವಲ 5 ಬೆಳೆಗಳಾದರೂ ಬಹಳ ಆರೋಗ್ಯಯುಕ್ತವಾಗಿ ಬೆಳೆ ಇರುತ್ತೆ, ಇಳುವರಿ ಪ್ರಮಾಣನೂ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅಭಿಪ್ರಾಯ. ಇನ್ನು ಪ್ರಮುಖವಾಗಿ ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸುವಲ್ಲಿ ಹೆಚ್ಚಿಸುವಲ್ಲಿ ನೀವು ಹೈನುಗಾರಿಕೆಗೂ ಒಂದು ಸ್ಥಾನ ಕೊಟ್ರಿ, ಹೇಳಿ ಹೈನುಗಾರಿಕೆಯಲ್ಲಿ ಏನು ನಿಮ್ಮ ಅನುಭವ? ಹೈನುಗಾರಿಕೆ ನಾನು ಏನಿದ್ರು ಕಮರ್ಷಿಯಲ್ ವಯಬಿಲಿಟಿ ನೋಡಿ ಮಾಡ್ತಾ ಇಲ್ಲ. ನನಗೆ ಎರೆಹುಳು ಗೊಬ್ಬರಕ್ಕಾಗಲಿ ಇಲ್ಲ ನಂದು ಜೀವಾಮೃತಕ್ಕಾಗಲಿ ಉಪಯೋಗ ಆಗಲಿ ಅಂತಂದ್ಬಿಟ್ಟು ಮಾಡ್ಕೊಂಡು ಬಂದಿದ್ದೀನಿ. ಇದರಲ್ಲಿ 2 ತರ, ಒಂದು ಜೀವಾಮೃತ, ಒಂದು ಇನ್ನೊಂದು ವೇಸ್ಟ್ ಡಿಕಂಪೋಸರ್. ಒಂದು ವೇಸ್ಟ್ ಡಿಕಂಪೋಸರ್ನ ಮಾಡೋದ್ರಲ್ಲಿ ಒಂದು ಉಪಯೋಗ ಏನು ಅಂದರೆ, ವೇಸ್ಟ್ ಡಿಕಂಪೋಸರು ಸುಲಭವಾಗಿ ಡ್ರಿಪ್ಪಲ್ಲಿ ಅದನ್ನು ಕಳಿಸ್ಬೋದು. ಸೊ ಹಾಗಾಗಿ ಯಾವುದು ತೋಟ ಡ್ರಿಪ್ಪಲ್ಲಿ ಇದೆ ಅದಕ್ಕೆಲ್ಲ ವೇಸ್ಟ್ ಡಿಕಂಪೋಸರ್ ಮಾಡಿ ನಾನು ಉಪಯೋಗಿಸ್ತಾ ಇದ್ದೀನಿ. ಯಾವ ತೋಟದಲ್ಲಿ ತುಂತುರು ಹನಿ ಇದೆ ಆ ಇರಿಗೇಷನ್ ಸಿಸ್ಟಮ್ ಇರೋಂಥ ಜಾಗದಲ್ಲಿ ನಾನು ಜೀವಾಮೃತ ಮಾಡಿ ಅದರಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ಲರಿ ಮಾಡಿದ್ದೀನಿ, ಜೀವಾಮೃತ ಸ್ಲರಿ ಒಂದು ಮಾಡಿದ್ದೀನಿ. ಅದು ಇವತ್ತಿನ ದಿನ ಅದರದ್ದು ಪ್ರಯೋಗ ಹೋದ ಮೇಲೆ ನಾನು ಮಾಡಬೇಕು. ಅದು ಸಕ್ಸಸ್ ಆದರೆ ಅದೊಂದು ತೋಟದಲ್ಲಿ ಬಂದು ನೋಡ್ಬೋದು ಅದನ್ನು ಯಾರಾದರೂ. ಇಷ್ಟೆಲ್ಲ ಬಹು ಬೆಳೆ ಒಂದು ಕ್ಷೇತ್ರ ನಿಮ್ಮದು, ಗೊಬ್ಬರದ ನಿರ್ವಹಣೆಯಲ್ಲಿ ಖರ್ಚು ವರ್ಷಕ್ಕೂ ಕಡಿಮೆ ಆಗ್ತಿದೆಯೋ ಜಾಸ್ತಿ ಆಗ್ತಿದೆಯೋ ಉಳಿತಾಯ ಆಗ್ತಿದೆಯೋ? ಸಾವಯವ ಕೃಷಿ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಖರ್ಚು ತುಂಬಾನೇ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು ನಾನು. ಯಾಕೆಂತಂದ್ರೆ ಸ್ವಲ್ಪ ಶ್ರಮ ಜಾಸ್ತಿ ಆಗುತ್ತೆ, ಆಮೇಲೆ ಕೃಷಿ ಕಾರ್ಮಿಕರ ಬೇಡಿಕೆ ಸ್ವಲ್ಪ ಬೇಕಾಗತ್ತೆ. ಅದು ಬಿಟ್ಟರೆ ಆಚೆ ಕಡೆಯಿಂದ ಗೊಬ್ಬರ ತಂದು ನಾವು ಕೃಷಿ ಮಾಡ್ತಾ ಇದ್ದಿದ್ದಕ್ಕೂ, ನಾವೇ ಗೊಬ್ಬರ ತಯಾರಿಸಿ ಕೃಷಿ ಮಾಡ್ತಾ ಇರೋದಕ್ಕೂ ಕಡಿಮೆ ಅಂದರೆ ಒಂದು 30% ನಮ್ಮದು ಏನು ಖರ್ಚಿದೆ ಅದು ಉಳಿತಾಯ ಇದೆ ನಮಗೀಗ.

9 8 7 5 0 5 5 8 ಮತ್ತೊಮ್ಮೆ ಹೇಳ್ತೀನಿ 9 4 4 8 7 5 0 5 5 8 9 4 4 8 5 0 5 5 8 ರೈತವರ ಇನ್ನು ಏನೆಲ್ಲ ಕನಸುಗಳಿದೆ, ಇನ್ನು ಏನೆಲ್ಲ ಮಾಡಬೇಕು ಅನ್ನೋ ಒಂದು ಆಸೆನ ಇಟ್ಕೊಂಡಿದ್ದೀರಿ, ಆ ಬಗ್ಗೆ ನಮ್ಮೊಂದಿಗೆ ಒಂದಿಷ್ಟು ಮಾಹಿತಿ ಹಂಚಿಕೊಳ್ಳಿ. ಅದೇ ನಾನು ಹೇಳಿದಂಗೆ ಈಗ ಮುಂದಿನ ದಿನಗಳಲ್ಲಿ ಒಂದು ಅಡಿಕೆ ಸಂಸ್ಕರಣಾ ಘಟಕ ಮತ್ತು ಅಡಿಕೆ ಪ್ರೊಸೆಸಿಂಗ್ ಯೂನಿಟ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಇದ್ದೀನಿ. ಎರಡನೇದಾಗಿ ನಾವು ಕಾಳುಮೆಣಸು ಏನು ಬೆಳೀತಾ ಇದ್ದೀವಿ, ಕಾಳುಮೆಣಸನ್ನ ನಾನು ಊರಿಗೆ ಸಕಲೇಶ್ಪುರಕ್ಕೆ ಅಥವಾ ಹಾಸನ್ಗೆ ತಗೊಂಡೋಗಿ ನಾನು ಮಾರಿ ವಾಪಸ್ ಬರ್ತಾ ಇದ್ದೀನಿ. ಇಲ್ಲೇನೆ ಅದಕ್ಕೊಂದು ಮಾರುಕಟ್ಟೆ ಆಗಂಗೆ, ಆ ಕ್ವಾಲಿಟಿ ಬರಂಗೆ ನಾವೇನೆ ಇಲ್ಲಿ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅಂತಂದ್ಬಿಟ್ಟು, ಮತ್ತೆ ಅಡಿಕೆನ ನಾವು ಇಲ್ಲೇನೆ ಪ್ರೊಸೆಸ್ ಮಾಡಿದ್ರೆ ನಾವು ದರ ನೋಡಿ ನಾವು ಯಾವಾಗ ಬೇಕೋ ಅವತ್ತಿನ ದಿನ ಇಲ್ಲೇ ಮಾರಾಟ ಮಾಡಬಹುದು ಅಂತಂದ್ಬಿಟ್ಟು. ಮೂರನೇದಾಗಿ ಸಣ್ಣದಾಗಿ ಒಂದು ಕೊಬ್ಬರಿ ಘಟಕ ಮಾಡಬೇಕು ಅಂತಂದ್ಬಿಟ್ಟು ಇದೆ. ಈ ವರ್ಷ ಅದನ್ನ ಶುರು ಮಾಡ್ತೀನಿ. ಒಂದು 5,000 ಕೊಬ್ಬರಿನ ನಾವು ಇಲ್ಲೇನೆ ತಯಾರು ಮಾಡಿ ವ್ಯಾಲ್ಯೂ ಆ್ಯಡೆಡ್ ಮಾಡಿ ಏನಾದರೂ ಮಾಡೋದಕ್ಕಾಗತ್ತಾ ಅಂತಂದ್ಬಿಟ್ಟು ಅದ್ರ ಬಗ್ಗೆ ಏನೋ ಆಲೋಚನೆ ಆಗಿದೆ. ಈಗ ಅವಾಗಲೇ 5,000 ಕೊಬ್ಬರಿ ಹಾಕಿಟ್ಟಿದ್ದೀನಿ, ಈಗ ಅದ್ರ ಬಗ್ಗೆನೂ ಆಲೋಚನೆ ಆಗ್ತಾ ಇದೆ. ನಂತರ ನಾವು ಜೀವಾಮೃತ ಏನಿದೆ, ಜೀವಾಮೃತನ ಡ್ರಿಪ್ಪಲ್ಲಿ ಕೊಡೋಂಥ ಒಂದು ಫಿಲ್ಟ್ರೇಷನ್ ಯೂನಿಟ್ನ ಸಕ್ಸಸ್ಫುಲ್ ಆಗಿ ಮಾಡೋ ಮಾಡೆಲ್ ಒಂದು ತಯಾರಿಸ್ತಾ ಇದ್ದೀನಿ. ಅದೇನಾದರೂ ಆದರೆ ಅದನ್ನು ಒಂದು ಪ್ರಯೋಗ ಆಗುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ. ಅದರಲ್ಲಿ ಕಾಫಿ ಬೆಳೆ ಪುನಃ ಕೈ ಹಾಕ್ಲಿಲ್ವಾ ನೀವು? ಇಲ್ಲ, ನನ್ನಲ್ಲಿ ಸುತ್ತ ವರ್ಣ ಚಾನೆಲ್ ನೀರು ಹರಿಯೋದ್ರಿಂದ ಶೀತದಂಶ ತುಂಬಾ ಜಾಸ್ತಿ ಇದೆ, ಹಾಗಾಗಿ ಕಾಫಿ ತಿರ್ಗಾ ಕೈ ಹಾಕೋದು ಯೋಗ್ಯ ಅಲ್ಲ ಅಂತನ್ಬಿಟ್ಟು ಅನ್ನಿಸ್ತಾ ಇದೆ ನನಗೆ. ಬಹಳ ಸಂತೋಷ ರೋಹಿತ್ ಅವರೇ, ಇಷ್ಟೊತ್ತು ನಿಮ್ಮ ಕೃಷಿ ಕ್ಷೇತ್ರದಲ್ಲಿ ನೀವು ಮಾಡಿರುವಂತಹ ಪ್ರಯೋಗಗಳು, ನಿಮಗೆ ಸಿಕ್ಕಿರುವಂತಹ ಯಶಸ್ಸು, ನಿಮ್ಮ ಅನುಭವ ಎಲ್ಲವನ್ನ ಹಂಚಿಕೊಂಡಿದ್ದೀರಿ, ಸಾಕಷ್ಟು ಮಾಹಿತಿಯನ್ನ ನಮಗೆ ನೀಡಿದ್ದೀರಿ. ಖಂಡಿತ ನಮ್ಮ ರೈತ ಬಾಂಧವರಿಗೆ ಇದರಿಂದ ಪ್ರಯೋಜನ ಆಗಿದೆ ಅಂತ ನಾವು ಭಾವಿಸೋಣ. ನಿಮ್ಮ ಮುಂದಿನ ಎಲ್ಲ ಯೋಜನೆಗಳು ಸಹ ಯಶಸ್ವಿಯಾಗಲಿ. ಈ ಒಂದು ಹಾರೈಕೆಯೊಂದಿಗೆ ನಮ್ಮ ಮಾತುಕತೆಯನ್ನ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಬಹುಬೆಳೆ ಪದ್ಧತಿ ಹಾಗೂ ಫಲವತ್ತತೆಯನ್ನು ಕುರಿತು ಮೈಸೂರು ತಾಲೂಕು ಕಳಲವಾಡಿಯ ಪ್ರಗತಿಪರ ಕೃಷಿಕ ಆರ್ ರೋಹಿತ್ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಲೋಕ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಮನೆ ಅಂಗಳದಲ್ಲಿಯೂ ಸಾಮಾನ್ಯವಾಗಿ ಕಾಣಸಿಗುವ ತುಳಸಿ ಪವಿತ್ರತೆಗೆ ಹೆಸರಾಗಿ ಪೂಜಿಸಲ್ಪಡುವ ಒಂದು ಸಸ್ಯ. ಸಂಸ್ಕೃತದಲ್ಲಿ ತುಳಸಿ ಸುರಸ, ಗ್ರಾಮ್ಯ, ಸುಲಭ, ಗೌರಿ, ಬಹುಮಂಜರಿ, ಶೂಲಗ್ನಿ, ದೇವದುಂದುಭಿ, ಪಾವನಿ, ವಿಷ್ಣುಪ್ರಿಯೆ, ದಿವ್ಯ, ಭಾರತಿ ಮುಂತಾದ ಅನೇಕ ಪರ್ಯಾಯ ಪದಗಳಿಂದ ಕರೆಯಲ್ಪಡುವ ತುಳಸಿ ಸರ್ವರೋಗ ನಿವಾರಕ ಅನ್ನೋ ಬಿರುದನ್ನು ಕೂಡ ಪಡೆದುಕೊಂಡಿದೆ. ತುಳಸಿಯು ರುಚಿಯಲ್ಲಿ ಕಹಿಯಾಗಿದ್ದು ಅಗ್ನಿ ಪ್ರದೀಪಕ, ಹೃದಯಕ್ಕೆ ಹಿತಕರ, ಉಷ್ಣ ಪಿತ್ತವನ್ನು ಕೂಡ ಹೆಚ್ಚಿಸುತ್ತೆ. ತುಳಸಿ ಪರಿಶುದ್ಧವಾದ ಸುಗಂಧ ದ್ರವ್ಯ ಸಸ್ಯವಾಗಿದ್ದು ತನ್ನ ಗ್ರಹಣ ಶಕ್ತಿಯಿಂದ ಸುತ್ತಮುತ್ತಲಿನ ಗಾಳಿಯನ್ನು ಪರಿಶುದ್ಧಗೊಳಿಸುತ್ತದೆ. ಸೂರ್ಯೋದಯಕ್ಕಿಂತ ಮುಂಚೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದರ ಸೇವನೆ ಬಹಳ ಫಲಕಾರಿ ಅಂತ ಕೂಡ ಹೇಳ್ತಾರೆ. ಭಾರತೀಯರು ತಮ್ಮ ಮನೆ ಅಂಗಳದಲ್ಲಿ ತುಳಸಿಯನ್ನ ಶಾಂತಿ, ಧರ್ಮಶ್ರದ್ಧೆ ಮತ್ತು ಸದ್ಗುಣ ಇರೋ ಜಾಗ ಅಂತ ಹೇಳಿ ಬೆಳೀತಾರೆ. ಈ ಗಿಡದ ಬೇರುಗಳು ದೈವಭಕ್ತಿಯ ಯಾತ್ರಾ ಸ್ಥಳ, ಕೊಂಬೆಗಳು ದೈವತ್ವ, ಮುಡಿಯು ಪವಿತ್ರ ಗ್ರಂಥ ಅಂತ ಸಾಂಕೇತಿಕವಾಗಿದೆ. ಇದು ದ್ವೈವಾರ್ಷಿಕ ಅಥವಾ ತ್ರೈವಾರ್ಷಿಕ ಹೊದರಾಗಿದ್ದು ಮನೆಗಳಲ್ಲಿ, ತೋಟಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಈ ಸಸ್ಯವನ್ನು ಸಾಧಾರಣವಾಗಿ ದೇವಾಲಯಗಳ ಆವರಣದಲ್ಲಿ ಕೂಡ ಬೆಳೀತಾರೆ. ತುಳಸಿಯಲ್ಲಿ ಶ್ರೀ ತುಳಸಿ ಮತ್ತು ಕೃಷ್ಣ ತುಳಸಿ ಎಂಬ ಎರಡು ವಿಧಗಳಿವೆ. ಈ ಎರಡೂ ವಿಧಗಳು ಕೂಡ ಔಷಧಿಯಲ್ಲಿ ಸಮಾನ ಗುಣವನ್ನು ಹೊಂದಿದೆ. ತುಳಸಿಯ ವೈಜ್ಞಾನಿಕ ಹೆಸರು ಆಸಿಮಮ್ ಸ್ಯಾಂಕ್ಟಮ್. ಇದು ಲ್ಯಾಮಿಯಸಿ ಕುಟುಂಬಕ್ಕೆ ಸೇರಿರುವ ಸಸ್ಯವಾಗಿದೆ. ಇದು ನೇರವಾಗಿ ಬೆಳೆಯುವ, ಎಲೆಗಳಿಂದ ಕೂಡಿದ, ಹೆಚ್ಚಿನ ಕವಲುಗಳುಳ್ಳ, ಮೃದುವಾದ ತುಪ್ಪಳ ಹೊಂದಿದ ದ್ವೈವಾರ್ಷಿಕ ಸಸ್ಯ. ಪೂರ್ಣ ಬೆಳೆದಾಗ ಗಿಡಗಳು 30-75 cm ಎತ್ತರಕ್ಕೆ ಬೆಳೆಯುತ್ತೆ. ಎಲೆಗಳು ಮೊಂಡಾಗಿದ್ದು ಸಣ್ಣ ಗ್ರಂಥಿಗಳನ್ನ ಹೊಂದಿರುತ್ತೆ. ಎಲೆಗಳು ನೇರಳೆ ಬಣ್ಣ ಅಥವಾ ಕುಂಕುಮ ಬಣ್ಣವಿದ್ದು ಅವುಗಳ ಅಂಚಿನಲ್ಲಿ ಚಿಕ್ಕ ಕಪ್ಪು ಗುರುತುಗಳಿರುತ್ತೆ. ತುಳಸಿಯು ಭಾರತದ ಉಪಖಂಡದಾದ್ಯಂತ ಹಬ್ಬಿದ್ದು ಹಿಮಾಲಯದಲ್ಲಿ 1800 meters ಎತ್ತರದವರೆಗಿನ ಪ್ರದೇಶಗಳಲ್ಲೂ ಕೂಡ ಕಂಡುಬರುತ್ತೆ. ಅಲ್ಲದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದಲ್ಲಿಯೂ ಕೂಡ ಇದು ಕಾಣಸಿಗುತ್ತೆ. ಈ ಸಸ್ಯವು ಭಾರತದಾದ್ಯಂತ ಸಹಜವಾಗಿ ಹುಟ್ಟಿ ಬೆಳೆಯಬಲ್ಲದು. ಭಾರತದಲ್ಲಿ ಆಸಿಮಮ್ ಸ್ಯಾಂಕ್ಟಮ್ ಪ್ರಭೇದದಲ್ಲಿ 2 ಬಗೆಗಳು ಕಾಣಬರುತ್ತೆ. ಹಸಿರು ಬಗೆಯನ್ನ ಶ್ರೀ ತುಳಸಿ ಅಂತ ಕರೀತಾರೆ. ನೇರಳೆ ಬಣ್ಣದ ಎಲೆಗಳನ್ನು ಹೊಂದಿರುವಂಥದ್ದಕ್ಕೆ ಕೃಷ್ಣ ತುಳಸಿ ಅಂತ ಕರೀತಾರೆ. ವೈವಿಧ್ಯಮಯ ಗುಣಧರ್ಮವುಳ್ಳ ಮಣ್ಣುಗಳಲ್ಲಿ ಈ ಬೆಳೆಯನ್ನು ಬೆಳೀಬಹುದು. ಜೇಡಿಮಣ್ಣಿನಿಂದ ಜಂಬಿಟ್ಟಿಗೆ ಲವಣಯುಕ್ತ ಮತ್ತು ಕ್ಷಾರಯುಕ್ತದಿಂದ ಕೂಡಿದ ಮಧ್ಯಮ ಆಮ್ಲತೆಯುಳ್ಳ ಮಣ್ಣುಗಳು ಸಹ ಇದರ ಬೇಸಾಯಕ್ಕೆ ಸೂಕ್ತವಾಗಿದೆ. ನೀರು ಚೆನ್ನಾಗಿ ಬಸಿದು ಹೋಗುವ ಮಣ್ಣು ಬೆಳವಣಿಗೆಗೆ ಉತ್ತೇಜನ ನೀಡುತ್ತೆ. ನೀರು ನಿಲ್ಲುವ ಸ್ಥಳಗಳಲ್ಲಿ ಗಿಡಗಳ ಬೇರು ಕೊಳೆತು ಅವುಗಳ ಬೆಳವಣಿಗೆ ಕುಂಠಿತ ಆಗತ್ತೆ. ಇದನ್ನು ಸ್ವಲ್ಪ ನೆರಳಿರೋ ಜಾಗಗಳಲ್ಲಿ ಕೂಡ ಬೆಳಿಬಹುದು. ಹಗಲಿನಲ್ಲಿ ಹೆಚ್ಚಿನ ಉಷ್ಣಾಂಶವಿದ್ರೆ ಸಸ್ಯಗಳ ಬೆಳವಣಿಗೆಗೆ ಮತ್ತು ತೈಲದ ಉತ್ಪಾದನೆಗೆ ಒಳ್ಳೆಯದು. ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯದ ಪ್ರದೇಶಗಳು ಅಂದರೆ 900 meters ಎತ್ತರದವರೆಗಿನ ಪ್ರದೇಶ ಇದರ ಬೇಸಾಯಕ್ಕೆ ಯೋಗ್ಯ. ಈ ಸಸ್ಯವು ಸ್ವಲ್ಪ ಮಟ್ಟಿಗೆ ಬರ ಮತ್ತು ಹಿಮವನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಬೆಳೆಗೆ ವಾಣಿಜ್ಯವಾಗಿ ಬೇಡಿಕೆ ಇರೋದ್ರಿಂದ ಅನೇಕ ಕೃಷಿಕರು ಒಪ್ಪಂದ ಕೃಷಿಯಲ್ಲಿ ಬೇಸಾಯ ಮಾಡ್ತಾ ಇದ್ದಾರೆ. ತುಳಸಿಯನ್ನು ಬೀಜಗಳಿಂದ ವೃದ್ಧಿಪಡಿಸಲಾಗುತ್ತೆ. ಇದು ಪರಕೀಯ ಪರಾಗಸ್ಪರ್ಶ ಹೊಂದುವ ಸಸ್ಯವಾದ ಪ್ರಯುಕ್ತ ಸಂತತಿಯಲ್ಲಿ ಹೆಚ್ಚಿನ ಭಿನ್ನತೆ ಕಂಡುಬರುತ್ತೆ. ಆದ ಕಾರಣ ಹೊಸದಾಗಿ ಸಸಿಗಳನ್ನು ವೃದ್ಧಿ ಮಾಡಲು ಹೊಸ ಬೀಜಗಳನ್ನು ಉತ್ತಮ ಪೀಳಿಗೆಯ ಸಂತತಿಗಳಿಂದ ಆಯ್ಕೆ ಮಾಡ್ಕೋಬೇಕು. ಸಸಿ ಮಡಿಗಳನ್ನ 3rd February ತಯಾರಿಸಿ ನಾಟಿಯನ್ನ ಸಾಮಾನ್ಯವಾಗಿ 1st April ಮಾಡಬೇಕು. ಸಸಿಗಳನ್ನು ಉಷ್ಣತೆಯುಳ್ಳ ಸಸಿ ಮಡಿಗಳಲ್ಲಿ ಬೆಳೆಸಲಾಗಿದ್ದಲ್ಲಿ ಅವುಗಳನ್ನು 3rd March ನಾಟಿ ಮಾಡಬೇಕು. ನಾಟಿ ಮಾಡಿದ 1 ತಿಂಗಳ ನಂತರ ಮೊದಲ ಬಾರಿಗೆ ಮತ್ತು ಇದಾದ 4 ವಾರಗಳ ನಂತರ 2nd time ಕಳೆ ತೆಗಿಬೇಕು. ಈ ಅವಧಿಯ ನಂತರ ಗಿಡಗಳು ಬೆಳೆದು ಪೊದೆಯಾಕಾರವಾಗುವುದರಿಂದ ಕಳೆಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಕಳೆ ತೆಗೆಯಬೇಕಾದ ಅವಶ್ಯಕತೆ ಇರೋದಿಲ್ಲ. ತುಳಸಿಗೆ ಪ್ರಮುಖವಾಗಿ ಬೂದಿ ರೋಗ, ಸಸಿಸೊರಗು ರೋಗ ಮತ್ತು ಬೇರು ಕೊಳೆ ರೋಗಗಳು ಕಂಡುಬರುತ್ತೆ. ಕೀಟಗಳಲ್ಲಿ ಎಲೆ ಸುರುಳಿ ಸುತ್ತುವ ಹುಳುಗಳು ಕಂಡುಬರುತ್ತೆ. ಈ ಹುಳುಗಳು ಎಲೆಗಳಲ್ಲಿ ಕೆಳಭಾಗದಲ್ಲಿದ್ದು ಅವುಗಳು ಲಂಬವಾಗಿ ಹಿಂದಕ್ಕೆ ಸುತ್ತುತ್ತವೆ. ಇದರಿಂದ ಎಲೆಗಳಲ್ಲಿ ಗೂಡುಗಳಾಗುತ್ತೆ. ಈ ಬೆಳೆಯನ್ನು ಪೂರ್ಣ ಹೂ ಬಿಟ್ಟ ಹಂತದಲ್ಲಿ ಕತ್ತರಿಸಬೇಕು. ಮೊದಲನೇ ಕೊಯ್ಲು ನಾಟಿ ಮಾಡಿದ 90-95 days ಬರುತ್ತೆ. ಇದಾದ ನಂತರ 65-75 days ಅಂತರದಲ್ಲಿ ವರ್ಷದಲ್ಲಿ ಉಳಿದ ಕೊಯ್ಲುಗಳನ್ನು ಮಾಡಬಹುದು. ಪ್ರಕಾಶಮಾನವಾದ ಸೂರ್ಯನ ಬೆಳಕಿದ್ದಾಗ ಕೊಯ್ಲು ಮಾಡಿದ್ರೆ ತೈಲದ ಇಳುವರಿ ಮತ್ತು ಗುಣಮಟ್ಟ ಉತ್ತಮವಾಗಿರುತ್ತದೆ. ಕೊಯ್ಲಿನ ಹಿಂದಿನ ದಿನ ಮಳೆ ಬಿದ್ದಿದ್ರೆ ಆ ಸಮಯದಲ್ಲಿ ಈ ಬೆಳೆಯನ್ನು ಕಟಾವು ಮಾಡುವುದು ಸೂಕ್ತ ಅಲ್ಲ. ಈ ಬೆಳೆಯಿಂದ ವರ್ಷದಲ್ಲಿ 2-3 times ಪ್ರತಿ 1 square meter ಸುಮಾರು 1.5 kg ತಾಜಾ ಸಸ್ಯಭಾಗದ ಇಳುವರಿ ದೊರೆಯುತ್ತೆ. ತುಳಸಿ ಗಿಡದ ಎಲೆ, ಬೇರು, ಬೀಜ ಹಾಗೂ ಸಂಪೂರ್ಣ ಗಿಡ ಬಹಳ ಉಪಯುಕ್ತತೆಯನ್ನು ಹೊಂದಿದೆ. ತುಳಸಿಯಲ್ಲಿ ಬೋರ್ನಿಲ್ ಅಸಿಟೇಟ್, ಕ್ಯಾಡಿನಿನ್, ಕ್ಯಾಂಫಿನ್, ಕ್ಯಾಂಫರ್, ಕಾರ್ವಕ್ರಾಲ್, ಬೀಟಾ ಕ್ಯಾರಿಯೋಫಿಲಿನ್, ಯುಜೆನಾಲ್, ಯುಜೆನಾಲ್ ಮೀಥೈಲ್ ಈಥರ್, ಹ್ಯುಮಿಲಿನ್, ಮೀಥೈಲ್ ಚಾವಿಕೋಲ್ ಮತ್ತು ಲಿಮೋನಿನ್ಗಳಿವೆ. ತುಳಸಿ ಗಿಡದಲ್ಲಿ ಎಲ್ಲ ಭಾಗಗಳು ಒಂದಲ್ಲ ಒಂದು ಔಷಧೀಯ ಗುಣ ಹೊಂದಿರುವಂತೆಯೇ ತುಳಸಿ ಎಲೆಗಳಲ್ಲಿರುವ ಒಂದು ಬಗೆಯ ವಿಶಿಷ್ಟ ಸುವಾಸನೆಯು ಕ್ರಿಮಿ ಕೀಟಗಳನ್ನು ವಿಕರ್ಷಣಗೊಳಿಸುವಂತಹ ಗುಣ ಹೊಂದಿದೆ. ಆದ್ದರಿಂದ ತುಳಸಿ ಗಿಡಗಳು ಮನೆಯ ಸುತ್ತಮುತ್ತಲೂ ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ಸೊಳ್ಳೆಗಳ ಕಾಟ ಗಣನೀಯವಾಗಿ ಕಡಿಮೆಯಾಗುತ್ತೆ. ಪರಿಸರದಲ್ಲಿರುವ ಅನೇಕ ಬಗೆಯ ಸೂಕ್ಷ್ಮ ರೋಗಾಣುಗಳನ್ನು ನಾಶಗೊಳಿಸಿ ಪರಿಸರವನ್ನು ಶುದ್ಧೀಕರಿಸುವಲ್ಲಿ ತುಳಸಿ ಬಹಳಷ್ಟು ಸಹಕಾರಿಯಾಗಿದೆ. ತುಳಸಿ ಎಲೆಗಳನ್ನು ನೀರಿನಲ್ಲಿ ಹಾಕಿಟ್ಟರೆ ನೀರಿನಲ್ಲಿರುವ ಸೂಕ್ಷ್ಮ ರೋಗಾಣುಗಳು ನಾಶವಾಗುತ್ತವೆ. ಗ್ರಹಣ ಕಾಲದಲ್ಲಿ ಮನೆಯೊಳಗೆ ಸಂಗ್ರಹಿಸಿದ ನೀರಿಗೆ ಹಿಂದಿನ ಕಾಲದಲ್ಲಿ ತುಳಸಿ ಎಲೆಗಳನ್ನ ಹಾಕ್ತಾ ಇದ್ರು. ಗ್ರಹಣ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯ ವಾತಾವರಣವನ್ನು ಪ್ರವೇಶಿಸುವ ವಿಷಯುಕ್ತ ವಿಕಿರಣಗಳು ನೀರಿನಲ್ಲಿ ಸೇರಿಕೊಳ್ಳುವುದನ್ನು ತುಳಸಿ ಹೀರಿಕೊಂಡು ನೀರನ್ನು ಸಂರಕ್ಷಿಸುತ್ತದೆ. ಅಪಾಯಕಾರಿ ವಿಕಿರಣಗಳಿಂದ ರಕ್ಷಿಸುವಂತಹ ಮಹತ್ವದ ತುಳಸಿ ಅನುಪಮ ಗುಣವುಳ್ಳದ್ದಾಗಿದೆ. ದ ದಾಸವಾಳ ಮೂಲತಃ ಚೀನಾ ದೇಶದ್ದು. ಇಡೀ ವರ್ಷ ಹೂ ಬಿಡುವಂತಹ ಗಿಡವಾಗಿದ್ದು ಅಲಂಕಾರಿಕ ಗಿಡವಾಗಿ ಬೆಳೆಯಲಾಗ್ತಾ ಇದೆ. ಚೀನಾ ಮತ್ತು ಫಿಲಿಪೈನ್ಸ್ಗಳಲ್ಲಿ ತಾಜಾ ಹೂಗಳನ್ನು ಆಹಾರದಲ್ಲಿ ಬಳಸಲಾಗುತ್ತೆ. ದಾಸವಾಳದ ಹೂಗಳಿಂದ ಉಪ್ಪಿನಕಾಯಿಯನ್ನು ಕೂಡ ತಯಾರಿ ಮಾಡ್ತಾರೆ. ದಾಸವಾಳದ ಎಲೆ, ಬೇರು, ಹೂ, ಬೀಜಗಳು ಉಪಯುಕ್ತ ಗುಣ ಹೊಂದಿವೆ. ದಾಸವಾಳದ ಹೂಗಳಲ್ಲಿ ತೇವಾಂಶ, ನೈಟ್ರೋಜನ್, ಕೊಬ್ಬು, ನಾರಿನಾಂಶ, ಕ್ಯಾಲ್ಶಿಯಂ, ರಂಜಕ, ಕಬ್ಬಿಣಾಂಶ, ಥಯಮೈನ್, ರೈಬೋಫ್ಲಾಮಿನ್ ಮತ್ತು ಆಸ್ಕಾರ್ಬಿಕ್ ಆಮ್ಲಗಳು ಇರುತ್ತೆ. ಔಷಧಿ ತಯಾರಿಕೆಯಲ್ಲಿ ಬಿಳಿ ದಾಸವಾಳವನ್ನು ಹೆಚ್ಚಾಗಿ ಬಳಸ್ತಾರೆ. ದಾಸವಾಳವನ್ನು ಹೈಬಿಸ್ಕಸ್ ಅಂತ ಕೂಡ ಕರೀತಾರೆ. ಹೈಬಿಸ್ಕಸ್ ಪದವು ಇಬಿಸ್ಕೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಸಂಸ್ಕೃತದಲ್ಲಿ ಜಾವಾ ಅಥವಾ ಜಾವಾ ಎಂದರೆ ಪ್ರಾರ್ಥನೆ ಮತ್ತು ಜಪ. ದಾಸವಾಳದ ದಳಗಳನ್ನು ಬೂಟುಗಳಿಗೆ ಹೊಳಪು ತರಲು ಬಳಸುವುದರಿಂದ ಇದನ್ನು ಇಂಗ್ಲಿಷರು ಶೂ ಫ್ಲವರ್ ಅಂತ ಕರೆದ್ರು. ದಾಸವಾಳದಿಂದ ಅನೇಕ ಆಹಾರ ಪದಾರ್ಥಗಳನ್ನು ಕೂಡ ತಯಾರಿ ಮಾಡ್ತಾರೆ. ವರ್ಷದ ಎಲ್ಲಾ ದಿನಗಳಲ್ಲೂ ಹೂವನ್ನು ಕೊಡುವಂತಹ ಈ ದಾಸವಾಳದ ಗಿಡ ಪ್ರತಿಯೊಂದು ಮನೆ ಅಂಗಳದಲ್ಲಿಯೂ ಕೂಡ ನಾವು ನೋಡಬಹುದು. ದೊಡ್ಡಪತ್ರೆಯ ತವರು ಭಾರತ. ಎಲೆ ಖಾರ ಇರೋದ್ರಿಂದ ಸಲಾಡ್ ರೂಪದಲ್ಲಿ ಕೂಡ ಇದನ್ನು ಬಳಸಲಾಗುತ್ತೆ. ಇದೊಂದು ಸುವಾಸನಾ ಭರಿತ ಗಿಡವಾಗಿದೆ. ದೊಡ್ಡಪತ್ರೆ ಎಲೆಯಿಂದ ಚಟ್ನಿ, ತಂಬುಳಿ ತಯಾರು ಮಾಡ್ತಾರೆ. ಕೋಲಿಯಸ್ ಅಂಬಾನಿಕಸ್ ಎಂಬ ವೈಜ್ಞಾನಿಕ ಹೆಸರುಳ್ಳ ಈ ಸಸ್ಯವು ಲ್ಯಾಮಿಯಸಿ ಕುಟುಂಬಕ್ಕೆ ಸೇರಿದೆ. ಗಿಡದ ಕಾಂಡ ರಸಭರಿತವಾಗಿರುತ್ತೆ. ನೆಲಕ್ಕೆ ತಾಗುವ ಗಿಣ್ಣುಗಳಿಂದ ಬೇರುಗಳು ಮೊಳೆಯೊಡೆಯುತ್ತವೆ. ಕಾಂಡದ ಬುಡದ ಕಡೆ ನುಣುಪಾಗಿದ್ದು ಹೊಳಪಿನಿಂದ ಕೂಡಿರುತ್ತೆ. ಆದರೆ ತುದಿ ಭಾಗದ ಕಡೆ ರೋಮಗಳು ಮತ್ತು ರೋಮಗ್ರಂಥಿಗಳಿರುವುದರಿಂದ ಹೊಳಪುತನ ಕಂಡುಬರೋದಿಲ್ಲ. ರಸಭರಿತ ಎಲೆಗಳು ಅಗಲವಾಗಿ ಅಂಡಾಕಾರವಾಗಿರುತ್ತವೆ. ಎಲೆಯ ಅಂಚು ಹಲ್ಲಿನಂತಿರುತ್ತದೆ. ಗಿಡದ ಎಲ್ಲ ಭಾಗಗಳಿಂದಲೂ ಒಂದು ರೀತಿಯ ಸುವಾಸನೆ ಹೊಮ್ಮುತ್ತಿರುತ್ತದೆ. ಈ ಬೆಳೆಗೆ ಚೆನ್ನಾಗಿ ನೀರು ಬಸಿದು ಹೋಗಬಲ್ಲ ಮರಳು ಮಿಶ್ರಿತ ಮಣ್ಣು ಸೂಕ್ತ. ಈ ಬೆಳೆಯು ಕಡಿಮೆ ಆರ್ದ್ರತೆ ಮತ್ತು ಸ್ವಲ್ಪ ಬೆಚ್ಚಗಿನ ವಾತಾವರಣವನ್ನು ಬಯಸುತ್ತೆ. ಇದನ್ನು ಕಾಂಡದ ತುಂಡುಗಳ ಮೂಲಕ ಸಸ್ಯಾಭಿವೃದ್ಧಿ ಮಾಡಬಹುದು. ಅಂದರೆ ತುದಿ ಕಾಂಡದ ತುಂಡುಗಳಿಂದ ಸಸ್ಯಾಭಿವೃದ್ಧಿ ಮಾಡಲಾಗುತ್ತೆ. 3-4 ಜೊತೆ ಎಲೆಗಳನ್ನ ಹೊಂದಿರುವ 10-12 ಸೆಂಟಿಮೀಟರ್ ಉದ್ದದ ತುಂಡುಗಳು ಸೂಕ್ತ. ಇಂತಹ ತುಂಡುಗಳನ್ನು ಹದವಾಗಿ ತಯಾರಿಸಿದ ಸಸಿಮಡಿಗಳಲ್ಲಿ ಬೆಳೆಯಬಹುದು. 30 ದಿನಗಳ ನಂತರ ಚೆನ್ನಾಗಿ ಬೇರು ಬಿಟ್ಟ ಕಾಂಡದ ತುಂಡುಗಳನ್ನು ನಾಟಿ ಮಾಡಲು ಬಳಸಬಹುದು. ಜೂನ್ ಜುಲೈ ತಿಂಗಳಲ್ಲಿ ಮಳೆಗಾಲದ ಪ್ರಾರಂಭದೊಂದಿಗೆ ನಾಟಿಯನ್ನು ಮಾಡಲಾಗುತ್ತೆ. ನಾಟಿ ಮಾಡುವುದಕ್ಕೆ ಮುನ್ನ 1 ಚದರ ಮೀಟರ್ ಭೂಮಿಯನ್ನು ಚೆನ್ನಾಗಿ ಸಿದ್ಧಗೊಳಿಸಿ ತಾಕು ಮತ್ತು ದಂಡು ಕಾಲುವೆಗಳನ್ನು ಮಾಡಿ ತಾಕುಗಳಲ್ಲಿ 45-60 ಸೆಂಟಿಮೀಟರ್ ಅಂತರದಲ್ಲಿ ಗಿಡಗಳನ್ನ ನಾಟಿ ಮಾಡಬೇಕು. ನಾಟಿ ಮಾಡಿದ ಕೂಡಲೇ ನೀರು ಹಾಯಿಸಬೇಕು. ಆನಂತರ ವಾರಕ್ಕೊಮ್ಮೆ ನೀರು ನೀಡಿದಲ್ಲಿ ಗಿಡವು ಚೆನ್ನಾಗಿ ಬೆಳೆಯುತ್ತೆ. ಬೆಳೆಯ ಪ್ರಾರಂಭದಲ್ಲಿ ಕಳೆಗಳು ಇರೋದಾದರೂ ನೆಲ ಮುಚ್ಚುವಂತೆ ಬೆಳೆ ಆವರಿಸಿದೊಡನೆ ಕಳೆಗಳ ಬೆಳವಣಿಗೆ ಕುಂಠಿತ ಆಗತ್ತೆ. ದೊಡ್ಡಪತ್ರೆಗೆ ಸೊರಗು ರೋಗ, ಎಲೆ ತಿನ್ನುವ ಕಂಬಳಿ ಹುಳು, ತಿಗಣೆ, ಬೇರು ದುಂಡು ಜಂತು ಕಂಡುಬರುತ್ತೆ. ಬೇವಿನ ಹಿಂಡಿ ಅಥವಾ ನೀಮ್ ಗೋಲ್ಡ್ ದ್ರಾವಣವನ್ನು ಭೂಮಿಗೆ ಸೇರಿಸೋದ್ರಿಂದ ಈ ಬಾಧೆಯನ್ನು ತಡೆಗಟ್ಟಬಹುದು. ನಾಟಿ ಮಾಡಿದ 3 ತಿಂಗಳಲ್ಲಿ ಇದರ ಎಲೆಯನ್ನು ಕಟಾವು ಮಾಡಿ ಉಪಯೋಗಿಸಬಹುದು. ಹಾಗೂ 1 ಚದರ ಮೀಟರ್ನಲ್ಲಿ 2-3 ಕೆಜಿಯಷ್ಟು ಎಲೆಯ ಇಳುವರಿಯನ್ನು ಕೂಡ ಪಡೆಯಬಹುದು. ಇದು ಅನೇಕ ಔಷಧೀಯ ಗುಣವನ್ನು ಕೂಡ ಹೊಂದಿದೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಇದರ ಹಸಿ ಎಲೆಯನ್ನು ಕೂಡ ಜನರು ಸೇವನೆ ಮಾಡ್ತಾರೆ. ಒಟ್ಟಿನಲ್ಲಿ ಮನೆ ಅಂಗಳದಲ್ಲಿ 1 ದೊಡ್ಡಪತ್ರೆ ಗಿಡ ಇದ್ರೆ ಅಡುಗೆಗೂ ಕೂಡ ಬಳಸಬಹುದು. ರೋಗ ನಿರೋಧಕವಾಗಿ ಕೂಡ ಇದನ್ನು ಬಳಸ್ಕೊಳ್ಬಹುದು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೆ ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಆರ್ ಲೋಕೇಶ್ವರಿ. ರೈತ ಬಾಂಧವರೇ, ಈಗ ಕೇಳೋಣ ಬಿಕೆ ಸುಮಿತ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ಈ ಜನಪದ ಗೀತೆಯನ್ನ. ಕೊಲೆ ಕೋಲು ಮಲ್ಲಿಗೆ ಕೊಲನ್ನ ಕೋಲು ಮಲ್ಲಿಗೆ ಕೊಲನ್ನ ಕೊಲೆ ಕೋಲು ಮಲ್ಲಿಗೆ ಕೊಲನ್ನ ಜನಪದ ಗೀತೆ ಕೇಳೋಣ.